ಹಲಸಿನ ಸಾಮಾನ್ಯವಾಗಿ ಒಂದು ಕಾಡು ಬೆಳೆ ಅಂತ ಹೇಳುವಂತಹದ್ದು ಅಥವಾ ನಿರ್ಲಕ್ಷಿತ ಹಣ್ಣಿನ ಬೆಳೆ ಅಂತಲೂ ಕೂಡ ಹೇಳುವುದಿದೆ. ನಿಜವಾಗಿ ನೋಡಿದರೆ ಹಲಸಿನ ಒಂದು ವಿಶೇಷತೆ ಏನು, ಅದರ ಒಂದು ಬೆಲೆ ಈ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆಯಾ ಹೇಗೆ ಅಂತ? ಮೊದಲು ಇದು ನಿರ್ಲಕ್ಷಿತ ಬೆಳೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ನನ್ನ ಸಣ್ಣ ವಯಸ್ಸಿನ ಸಮಯದಲ್ಲಿ ಅಕ್ಕಿಗೆ ಬಹಳಷ್ಟು ಬರಗಾಲ ಬಂದಿತ್ತು, ಮಾತ್ರ ಅಕ್ಕಿ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವು ಸಣ್ಣ ವಯಸ್ಸನ್ನು ಸುಮಾರು ಈಗ ಒಂದು 70-60 ವರ್ಷದ ಮುಂದೆ ನಾವು ಹಲಸನ್ನು ಬೇಯಿಸಿ ತಿಂದು ಅದರ ವಿವಿಧ ಭಕ್ಷ್ಯಗಳನ್ನು ಮಾಡಿ ತಿಂದು ಜೀವನ ಮಾಡಿದವರು. ಆಗ ಹಲಸು ಅನ್ನೋದು ಬೀಜದಿಂದ ಹುಟ್ಟಿದ ಗಿಡಗಳು ನಮ್ಮಲ್ಲಿ ನಾವು ಉಳಿಸ್ಕೊಳ್ತಿದ್ದೆವು, ನಮ್ಮ ಬೇಲಿಯಲ್ಲೋ ಬೇಲಿ ಬದಿಯಲ್ಲೋ ತೋಟದಲ್ಲೋ ಉಳಿಸ್ಕೊಳ್ತಿದ್ದೆವು. ಈಗ ಹಾಗೆಲ್ಲ, ಈಗ ಅದಕ್ಕೆ ಪ್ರಾಮುಖ್ಯತೆ ಬಂದ ಮೇಲೆ ಉತ್ತಮ ತಳಿ ಬೇರೆ ದೇಶ ವಿದೇಶಗಳ ತಳಿ ಇರ್ಬೋದು ಅಥವಾ ನಮ್ಮ ದೇಶದ ತಳಿ ಇರ್ಬೋದು, ಅಲ್ಲಿ ಉತ್ತಮ ಅಂತ ಕಂಡು ಬಂದದನ್ನು ಅದಕ್ಕೆ ಕಸಿ ಕಟ್ಟಿ ಅದನ್ನೊಂದೊಂದು ಬೆಳೆಯಾಗಿ ಒಂದು ರೈತರು ವಾಣಿಜ್ಯ ಬೆಳೆಯಾಗಿ ಬೆಳೆಸ್ತಾರೆ. ವಾಣಿಜ್ಯ ಬೆಳೆಯಾಗಿ ಬೆಳೆಸುವಾಗ ಬೇರೆ ಹಣ್ಣಿನ ಬೆಳೆಗಳನ್ನು ಬೆಳೆಸುವಾಗ ಹೇಗೆ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು, ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ರೋಗ ಬಂದರೆ ಅದರ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು, ಇದನ್ನೆಲ್ಲ ಮಾಡಿಕೊಂಡಾಗ ಉತ್ತಮವಾದ ನಿಮಗೆ ಹಲಸಿನ ಬೆಳೆ ಸಿಗಲು ಸಾಧ್ಯ ಇದೆ. ಕಸಿ ಗಿಡದ ಆಯ್ಕೆ ಯಾಕಾಗಿ ನಾವು ಮಾಡಬೇಕು, ಕಸಿ ಗಿಡವೇ ಯಾಕೆ ಸೂಕ್ತ? ಕಸಿ ಗಿಡ ಯಾಕೆ ಸೂಕ್ತ ಅಂತ ಹೇಳಿದ್ರೆ, ನಾವು ಬೀಜದಿಂದ ಮಾಡಿದ ಗಿಡಗಳಲ್ಲಿ ಅದರಲ್ಲಿ ತುಡುವ ಅಂದರೆ ಸಾಫ್ಟ್ ವೆರೈಟಿ, ಬರಿಕೆ ಅಂದರೆ ಬಕ್ಕೆ ಅಂತ ಹೇಳ್ತಾರೆ, ಅದು ಗಟ್ಟಿ ವೆರೈಟಿ ಬರ್ತದೆ. ಮತ್ತು ಅದರ ಮುಂದೆ ಅದು ಯಾವ ರೀತಿಯ ನಮಗೆ ಹಣ್ಣು ಕೊಡ್ಬೋದು ಅಂತ ನಮಗೆ ಗೊತ್ತಿರೋದಿಲ್ಲ. ಈಗ ಒಂದು ಊರಲ್ಲಿ ಒಂದು ಉತ್ತಮ ತಳಿ ಇದೆ, ಉತ್ತಮ ತಳಿ ಅಂದರೆ ಉತ್ತಮ ಸಿಹಿ ಇದೆ, ರುಚಿ ಇದೆ, ಬೇಗ ಫಲ ಕೊಡ್ತದೆ, ಬೇಸಿಗೆಯಲ್ಲಿ ಹಣ್ಣಾಗುತ್ತದೆ, ಫಿಲ್ಲಿಂಗ್ ಚೆನ್ನಾಗಿದೆ, ಗಾತ್ರ ಚೆನ್ನಾಗಿದೆ, ಅಂಥ ತಳಿಯನ್ನು ನಮಗೆ ಈಗ ಬೇಕು ಅಂತಾದರೆ ನಾವು ಕಸಿ ಕಟ್ಟಿಯೇ ಆಗಬೇಕು. ಅದರ ತಾಯಿ ಗುಣ ಬರಬೇಕಾದ್ರೆ ಕಸಿಯಿಂದಲೇ ಸಾಧ್ಯ, ಬೀಜದಿಂದ ಸಾಧ್ಯ ಇಲ್ಲ, ಅದಕ್ಕೆ ಕಸಿ ಗಿಡ ಬೇಕು ನಮಗೆ. ಈಗ ಸಾಕಷ್ಟು ಒಳ್ಳೆಯ ಗುಣಲಕ್ಷಣ ಇರುವಂತಹ ಒಂದು ಹಲಸು, ಮಾದರಿ ಹಲಸು, ಅದು ಸ್ಥಳೀಯವಾಗಿ ಲಭ್ಯ ಇದೆಯೋ ಅಥವಾ ವಿದೇಶಿ ತಳಿಗಳಲ್ಲಿಯೂ ಕೂಡ ಆ ಗುಣಲಕ್ಷಣಗಳು ಇರ್ತವ? ನಮ್ಮ ಸ್ಥಳೀಯವಾಗಿದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಒಂದು ನಮ್ಮದೊಂದು ಗುಂಪು ಇದೆ, ಹೆಚ್ಚಾಗಿ ಈ ಬ್ರಾಹ್ಮಣ ಸಮಾಜದವರು, ಅವರ ತೋಟ ಇದ್ದವರು ಅವರು ಮೊದಲು, ಅವರಿಗೆ ಇದರ ಬಗ್ಗೆ ವಿವಿಧ ಬಗ್ಗೆ ಭಕ್ಷ್ಯಗಳನ್ನು ಮಾಡಲಿಕ್ಕೆ ಗೊತ್ತು. ಅದಕ್ಕೆ ಅಂತಹ ತಳಿಗಳನ್ನು, ಹಪ್ಪಳಕ್ಕೆ ಬೇಕಾದ ತಳಿ, ಪಾಯಸಕ್ಕೆ ಬೇಕಾದ ತಳಿ, ಬೆರಟಿ ಬೇಕಾದ ತಳಿ, ತಿನ್ನಲು ಬೇಕಾದ ತಳಿ, ಇಂಥ ತಳಿಗಳನ್ನು ಅವರು ಮಾತ್ರ ಉಳಿಸಿಕೊಂಡದ್ದು. ಬಾಕಿಯವರೆಲ್ಲ ಟಿಂಬರ್ಗೆ ಬಂದಾಗ ಕಡಿದು ಮಾರಿದರು ಅಥವಾ ವ್ಯವಸಾಯಕ್ಕೆ ಬೇಕಾದ ಕಡಿದರು. ಅವರಲ್ಲಿ ಈ ತಳಿ ಉಳ್ಕೊಂಡಿದೆ. ಅವರಲ್ಲಿ ಈಗ ನಮ್ಮಲ್ಲಿ ಒಂದು ಗುಂಪು ರಚನೆ ಮಾಡಿದ್ವಿ. ಈ ಗುಂಪಿನಲ್ಲಿ ನಾವು ಉತ್ತಮ ತಳಿ ಅಂತ ಕಂಡು ಬಂದದನ್ನು ಅದನ್ನು ಕಸಿ ಮಾಡಿ ಗಿಡ ಮಾಡಿ ನಾವು ನೆಟ್ಟಿದ್ದೇವೆ. ವಿದೇಶದಿಂದ ಬಂದ ತಳಿಗಳು ಇವೆ, ಉತ್ತಮ ತಳಿಗಳು ಇವೆ. ಆದರೆ ನಮ್ಮ ಈ ಪ್ರಕೃತಿಗೆ, ಇಲ್ಲಿಯ ವಾತಾವರಣಕ್ಕೆ ಕೆಲವು ತಳಿಗಳು ಹೊಂದಿಕೊಳ್ಳುವುದಿಲ್ಲ, ಅದಕ್ಕೆ ರೋಗ ಬಂದು ಸಾಯ್ತವೆ. ಆದರೆ ನಮ್ಮ ಸ್ಥಳೀಯ ಗಿಡಗಳಿಗೆ ರೋಗಬಾಧೆ ಇಲ್ಲ. ಈಗ ಹಲಸನ್ನು ವರ್ಷ ಪೂರ್ತಿ ಅದರ ಬೇರೆ ಬೇರೆ ಉತ್ಪನ್ನಗಳು ಸಿಗುವ ಹಾಗೆ ಮಾಡುವುದಕ್ಕೆ ಅಥವಾ ಅಂಥ ತಳಿಗಳು ಕೂಡ ಲಭ್ಯ ಇದೆಯೋ, ಅಥವಾ ವಾರ್ಷಿಕವಾಗಿ ಕೆಲವು ತಿಂಗಳುಗಳು ಮಾತ್ರ ಹಲಸು ಲಭ್ಯವಾಗ್ತದ? ಇಲ್ಲ, ವಾರ್ಷಿಕ ಇಡೀ ವರ್ಷ ಸಿಗುವಂಥ ತಳಿಗಳು ಉಂಟು. ಆದರೆ ಈ ಕಾಲಮಾನದ ವ್ಯವಸ್ಥೆಗೆ ಹೊಂದಿಕೊಂಡು ಮಳೆಗಾಲದಲ್ಲಿ ಈ ಹೂ ಬಿಟ್ಟಾಗ ಅದು ಪಾಲಿನೇಷನ್ ಆಗದೆ ಅದರ ಹಣ್ಣುಗಳು ಉಳಿಯುವುದಿಲ್ಲ, ಅಂದರೆ ಕಾಯಿ ಬೆಳೆಯಲು ಬಿಡುವುದಿಲ್ಲ. ನನ್ನಲ್ಲಿ ಈಗ ಇರುವ ತಳಿಗಳಲ್ಲಿ ಬೇರೆ ಸ್ಥಳಗಳಲ್ಲಿ ಅದು ಇಡೀ ವರ್ಷ ಫಲ ಕೊಡುವಂಥದ್ದು ಉಂಟು. ಅದು ಏನಾಗುತ್ತೆ, ಈಗ ಆಗಸ್ಟ್ ಸೆಪ್ಟೆಂಬರಲ್ಲಿ ಅದು ಹೂ ಬಿಟ್ಟಾಗ ವಿಪರೀತ ಮಳೆ ಬಂದು ಆ ಹೂ ಫಲಗೊಳ್ಳುವುದಿಲ್ಲ, ಪಾಲಿನೇಷನ್ ಆಗುವುದಿಲ್ಲ. ಸಾಧಾರಣ ನಮ್ಮಲ್ಲಿ ಈಗ ಇಲ್ಲಿ ನವಂಬರ್ನಲ್ಲಿ ಆದ ಹೂಗಳು ಪಾಲಿನೇಷನ್ ಆಗಿ ಈಗ ಜನವರಿಯಿಂದ ಹಣ್ಣು ಸ್ಟಾರ್ಟ್ ಆಗುತ್ತೆ. ಜನವರಿಯಿಂದ ಹಿಡಿದು ಜುಲೈ ಆಗಸ್ಟ್ವರೆಗೆ ಹಣ್ಣು ನಮ್ಮಲ್ಲಿ ಇದೆ, 2-3 ತಿಂಗಳ ಕಾಲ ಹಣ್ಣು ಇರುವುದಿಲ್ಲ. ಈಗ ಪ್ರತ್ಯೇಕವಾಗಿ ನೆಟ್ಟು ಈ ಹಲಸಿನ ಗಿಡವನ್ನು ನಾವು ಕೃಷಿ ಮಾಡುವುದಿದ್ರೆ ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ಬೇಕಾಗ್ತದೆ? ಒಂದನೆಯದ್ದು, ನಾವು ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಮಾಡುವುದಾದರೆ ಮೊದಲನೇದು ಎಲ್ಲ ಅಲ್ಲಿರುವ ಕಳೆ ಗಿಡಗಳು, ಮರಗಳು, ಗುತ್ತಿಗಳೆಲ್ಲ ತೆಗಿಬೇಕು. ಎರಡನೇದ್ದು, ನಾವು ವಾಟರ್ ಲೆವೆಲ್ನಲ್ಲಿ ಜಲಮಟ್ಟದಲ್ಲಿ ಟೆರೆಸಿಂಗ್ ಮಾಡಿ ಗುಂಡಿಗಳನ್ನು ಮಾಡಿ ಅದಕ್ಕೆ ನೀರಿಂಗುವಿಕೆಗೆ ವ್ಯವಸ್ಥೆ ಮಾಡಿ ಪ್ರತಿಯೊಂದು 25 ಅಡಿ ಅಂತರದಲ್ಲಿ ಗಿಡಗಳನ್ನು, ಕಸಿ ಗಿಡಗಳನ್ನು ನೆಡಬೇಕು. ನೆಟ್ಟ ಆದಮೇಲೆ ಅದಕ್ಕೆ ಬೇಸಿಗೆಯಲ್ಲಿ ನೀರು ಕೊಡಲು ವ್ಯವಸ್ಥೆ ಮಾಡಬೇಕು. ನಾವೀಗ ಇಲ್ಲಿ ನಾನು ನೋಡಿದ್ದೇನೆ, ಅದಕ್ಕೆ ಡ್ರಿಪ್ ಇರಿಗೇಷನ್ ಟೈಪಲ್ಲಿ ನಾನು ಮಾಡಿದ್ದೀನಿ, ನೀರು ಕೊಡಬೇಕು. 3ನೇ ವರ್ಷವರೆಗೆ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ಗಿಡದ ನೆಲಮಟ್ಟದಿಂದ 3 ಅಡಿ ಎತ್ತರದವರೆಗೆ ಯಾವುದೇ ಗೆಲ್ಲುಗಳನ್ನು ಬರಲು ಬಿಡಬಾರ್ದು, ಯಾಕಂದರೆ ಅದು ಗೆಲ್ಲುಗಳು ಬಂದು ಪೊದೆಯಾಗಿ ಬರ್ತವೆ. ಪೊದೆ ಆಗ್ಲಿಕ್ಕೆ ಬಿಡಬಾರ್ದು. ಆಮೇಲೆ ಮೇಲೆ ಬಂದ ಗೆಲ್ಲು ಕೂತು ಅಡ್ಡಗೆಲ್ಲು ಎಲ್ಲ ತೆಗೆದುಬಿಟ್ಟು ಕಸಿ ಮಾಡಬೇಕು, ಅದನ್ನು ಯಾವುದಾದ್ರು ಪ್ರೂನಿಂಗ್ ಅಂತ ಇರ್ತವೆ, ಅದನ್ನು ಕಸಿ ಅಡ್ಡಗೆಲ್ಲುಗಳನ್ನೆಲ್ಲ ತೆಗಿಬೇಕು. ಈ ರೀತಿ ಗಿಡವನ್ನು ಬೆಳೆಸಬೇಕು. ಮತ್ತು ಅದಕ್ಕೆ ಏನಾದರೂ ಒಂದು ವೇಳೆ ಶಿಲೀಂಧ್ರ ರೋಗ ಬಂದರೆ ಏನಾದರೂ ಕಟ್ ಮಾಡಿ ಯಾವತ್ತೋ ಗಾಳಿ ಗೆಲ್ಲು ಮುರಿದ್ರೋ ಕೂಡಲೇ ಅದಕ್ಕೆ ನಾವು ಬೋರ್ಡೋ ಪೇಸ್ಟ್ ಅಥವಾ ಬೋರ್ಡೋ ಮಿಕ್ಸರನ್ನು ಸ್ಪ್ರೇ ಮಾಡಬೇಕು, ಅದನ್ನು ಉಳಿಸ್ಕೋಬೇಕು. ಈಗ ಮಣ್ಣಿನ ಒಂದು ಫಲವತ್ತತೆ ಅಂದರೆ ಗಿಡಗಳಿಗೆ ಒಂದು ಪೋಷಕಾಂಶವನ್ನು ಒದಗಿಸುವಂತಹದ್ದು ಸಾವಯವ ರೀತಿಯಲ್ಲಿ ಆದರೆ ಹೇಗೆ, ರಾಸಾಯನಿಕದ ಅಗತ್ಯ ಇದೆಯಾ ಹೇಗೆ? ಮಣ್ಣನ್ನು ಪರಿಶೀಲನೆ ಮಾಡಿ ಅದಕ್ಕೆ ಯಾವ ಅಂಶಗಳು ಕಡಿಮೆ ಇದೆ ಅನ್ನುವ ಒಂದು ನಾವು ನೋಡಬೇಕಾಗತ್ತೆ. ಯಾಕಂದರೆ ಕೆಲವು ಮಣ್ಣಿನಲ್ಲಿ ಕೆಲವು ಅಂಶಗಳು ಇರುವುದಿಲ್ಲ. ಸಾವಯವ ಅಂತ ಹೇಳಿದ್ರೆ ನಾವು ಉತ್ತಮ ಕಳಿತವಾದ ಕಳಿತ ಗೊಬ್ಬರ, ದನದ ಗೊಬ್ಬರವಾಗಲಿ ಕಾಂಪೋಸ್ಟ್ ಮಾಡಿ ಮತ್ತು ಆಡಿನ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನು ನಾನೇ ಕೊಡ್ತಾ ಇದ್ದೀನಿ ಇಲ್ಲಿ, ಆ ರೀತಿ ಕೊಡ್ಬೋದು. ಒಂದು ವೇಳೆ ನಿಮಗೆ ಯಾವುದೋ ಒಂದು ಅಂಶ ಕಡಿಮೆ ಇದ್ದರೆ ಆ ಅಂಶದ ರಾಸಾಯನಿಕ ಗೊಬ್ಬರಗಳನ್ನು ತಂದುಬಿಟ್ಟು ನೀವು ಕೊಡಬೇಕಾಗುತ್ತದೆ, ಇಲ್ಲ ನಿಮಗೆ ಉತ್ತಮ ಫಲ ಸಿಗುವುದಿಲ್ಲ. ಈಗ ನೀರಾವರಿ ವ್ಯವಸ್ಥೆ ಅಂದರೆ ಡ್ರಿಪ್ಪನ್ನು ಮೂಲಕ ನೀವು ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ, ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿವಸಕ್ಕೊಂದ್ಸರಿ ನೀರು ಕೊಡಬೇಕು? ವಾರಕ್ಕೆ ಒಂದು ಸಲ ಕನಿಷ್ಠ ಒಂದು ಗಿಡ ಫಲ ಬರುವಾಗ 100-150 ಲೀಟರ್ ನೀರು ಅದಕ್ಕೆ ಬೇಕು. ಒಂದು ಗಿಡಕ್ಕೆ ವಾರಕ್ಕೆ 150 ಲೀಟರಷ್ಟು ನೀರು ಕೊಡಲೇಬೇಕಾಗುತ್ತೆ. ಆಮೇಲೆ ಈಗ ಪ್ರೂನಿಂಗ್ ಮಾಡುವ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಅವಶ್ಯಕತೆ ಏನು ಮತ್ತು ಮಾಡುವಂತಹ ವಿಧಾನ ಹೇಗೆ, ಯಾವ ಹಂತದಲ್ಲಿ ಮಾಡುವಂಥದ್ದು? ನೋಡಿ, ಕಸಿ ಗಿಡಗಳು ಕಾಂಡದ ಬುಡದಿಂದಲೇ ವಿಪರೀತ ಗೆಲ್ಲುಗಳು ಬಿಡ್ತವೆ. 3 ಅಡಿವರೆಗೆ ನಮಗೆ ನೆಲದಲ್ಲಿ ಹೋದ್ರೆ ಬುಡದಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲವಾಗಲು 3-4 ಅಡಿ ಎತ್ತರದಲ್ಲಿ ಅಡ್ಡಗೆಲ್ಲುಗಳನ್ನ ಬಿಡಬೇಕು. ಮತ್ತು ಅಡ್ಡಗೆಲ್ಲುಗಳಿಗೂ ಪುನಃ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ರೊಂಬೆಗಳು ಬರ್ತವೆ. ಇದಕ್ಕೆ ಗಿಡಕ್ಕೆ ಬಿಸಿಲು ಬಿದ್ದರೆ ಮಾತ್ರ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಉಳಿತದೆ, ಇಲ್ಲದೇ ಶಿಲೀಂಧ್ರ ರೋಗ ಜಾಸ್ತಿ. ಅದಕ್ಕೆ ಈ ಅಡ್ಡಗೆಲ್ಲುಗಳನ್ನು ಕೊಟ್ಟು ಪ್ರೂನ್ ಮಾಡಿ ಫಸ್ಟ್ ಒಂದು 3-4 ವರ್ಷ 5 ವರ್ಷ ಆಮೇಲೆ ನೀವು ಮಾಡಲೇಬೇಕಂತೇನಿಲ್ಲ. 3-4 ವರ್ಷ ಆ ಗಿಡದ ಬೆಳವಣಿಗೆಗೆ ಸೂಕ್ತವಾಗುವಂತೆ ಈ ಅಡ್ಡಗೆಲ್ಲುಗಳನ್ನು ಮತ್ತು ಕೆಳಗಿಂದ ಬಂದ ಗೆಲ್ಲುಗಳನ್ನು ತೆಗಿಬೇಕು. ಮೊದಲ ವರ್ಷವೇ ತೆಗಿಬೇಕಾಗ್ತದೆ? ಮೊದಲ ವರ್ಷ ತೆಗಿಬೇಕಾಗತ್ತೆ. ಗಿಡ ನೆಟ್ಟು ನೀವು ಒಂದು 3-4 ತಿಂಗಳಲ್ಲಿ ಗಿಡದಿಂದ ಬುಡದಿಂದಲೇ ಗೆಲ್ಲುಗಳು ಹೊಡಿತವೆ. ಅದು ಅಟ್ಟಿಸಿಲ್ಗಳನ್ನೆಲ್ಲ ತೆಗೆದು ಮೇಲಿನ ನಿಮಗೆ ಉದ್ದಕ್ಕೆ ಬೆಳೀಲಿಕ್ಕೆ ಬಿಡಬೇಕು. ಉದ್ದಕ್ಕೆ ಬೆಳೆದಾದ್ಮೇಲೆ ಒಂದು 3 ಅಡಿವರೆಗೆ ನೀವು ಗೆಲ್ಲುಗಳು ತೆಗಿತಾ ಹೋಗಿ. 3-4 ಅಡಿವರೆಗೆ ತೆಗೀರಿ. 4 ಅಡಿಯಿಂದ ನೀವು 4 ದಿಕ್ಕಿನಲ್ಲಿ 4 ಗೆಲ್ಲು ಅಥವಾ 3 ಗೆಲ್ಲುಗಳನ್ನು ಬಿಟ್ಟು ಅಡ್ಡ ಗೆಲ್ಲು ಹೋಗಲಿಕ್ಕೆ ಬಿಡಿ. ಇದಕ್ಕೆ ವರ್ಷದ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಅದನ್ನು ಪ್ರೂನಿಂಗ್ ಮಾಡುವುದಂತ ಒಂದು ಸಮಯದ ಒಂದು ಮಿತಿ ಉಂಟ? ಮಳೆ ಬರುವ ಮೊದಲು ಮಾಡಬೇಕು. ಮಳೆಗಾಲದಲ್ಲಿ ಮಾಡಿದರೆ ಅದಕ್ಕೆ ನೀವು ಕೊಳೆ ರೋಗ ಬಂದು ಗೆಲ್ಲುಗಳಿಗೆ ಕೊಳೆ ರೋಗ ಬರ್ತವೆ, ಶಿಲೀಂಧ್ರ ರೋಗ ತಾಗುತ್ತೆ. ಮಳೆ ಬರುವ ಮೊದಲು ಮತ್ತು ಮಳೆಗಾಲ ಕಳೆದ ನಂತರ ಮಾಡಿದರೆ ಉತ್ತಮ. ಈಗ ನಿಮ್ಮ ಸಂಗ್ರಹದಲ್ಲಿರುವಂತಹ ವಿವಿಧ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ, ಏನು ವಿಶೇಷತೆ, ಏನು ಏನೇನು ತಳಿಗಳಿವೆ? ನಾನು ಫಸ್ಟಿಗೆ ನಾನು ನಟ್ಟ ತಳಿ ಪ್ರಶಾಂತಿ ಅಂತ. ಇದರ ತಾಯಿ ಮರಗಳು ಸತ್ಯಸಾಯಿ ವಿಹಾರ ಅಳಿಕೆ ಅಲ್ಲಿ ಉಂಟು. ಮತ್ತು ಇನ್ನೊಂದು ಅನನ್ಯ ಅಂತ, ಬಿಲ್ಲಂಪದವ್ ಅನನ್ಯ, ಇದು ವಿಟ್ಲದಿಂದ ಮುಂದೆ ಬಿಲ್ಲಂಪದವ್ ಬರುತ್ತೆ ಅಲ್ಲಿ ಉಂಟು. ಇದು ಉತ್ತಮ ತಳಿಗಳು ಅಂತ ನಮ್ಮ ಶ್ರೀಪಡ್ರೆಯವರ ಅಡಿಕೆ ಪತ್ರಿಕೆಯಲ್ಲಿ ಲೇಖನ ಬಂದಿತ್ತು. ಅದರಿಂದ ನಾನು ಉದ್ದೀಪನಗೊಂಡು ಅಂದರೆ ಅದರಿಂದ ನನಗೆ ಸ್ವಲ್ಪ ಪ್ರಚೋದನೆ ಸಿಕ್ತು. ಇಲ್ಲ ನನಗೆ ಅಲಸು, ನನಗೆ ಮೊದಲಿಂದು ನಮ್ಮ ಮನೆಯಲ್ಲಿ ಹರಿಸಿತ್ತು ನಾವು ರೈತರು. ಆಮೇಲೆ ಸ್ವಲ್ಪ ಇಲ್ಲಿ ಗಿಡ ನಾನು ಕಸಿ ಗಿಡ ಹಾಕಿದ್ದೆ, ಹಾಕಿದ್ಮೇಲೆ ಅದರಿಂದ ಕಸಿ ಗಿಡದಿಂದ ಬಂದ ಫಲಗಳನ್ನು ಒಂದು ಸಲ ಕೊಂಡೋದ್ರು ನಮಗೆ ಇದೇ ಬೇಕು ಇದೇ ಬೇಕು ಅಂತ ಕೇಳಿ ತಗೊಂಡು ಹೋಗುವ ಮಟ್ಟಕ್ಕೆ ಬಂತು. ಆಗ ನನಗೆ ಅನ್ನಿಸ್ತು, ನನ್ನ ಹತ್ರ ಈ ಒಂದು 10 ಎಕರೆ ಗುಡ್ಡ ಜಾಗ ಉಂಟು, ಆ ಗುಡ್ಡ ಜಾಗದಲ್ಲಿ ಗೇರು ಗಿಡ ಹಾಕಿದ್ದೆ. ಆ ಗೇರು ಗಿಡಕ್ಕೆ ಅಂತೇಳಿದ್ರೆ ಅದಕ್ಕೆ ಹೂ ಬರುವಾಗ ಟೀ ಮೊಸ್ಕಿಟೋ ಅಂತ ಒಂದು ಹೂಗೆ ಒಂದು ಬರ್ತದೆ, ಕೀಟ ಬರ್ತದೆ. ಆ ಕೀಟಕ್ಕೆ ನಾವು 3 ಸಲ ಔಷಧಿ ಬಿಡಬೇಕಾಗತ್ತೆ. ಈ ಔಷಧಿ ಬಿಟ್ಟರೆ ನಮ್ಮ ಮಣ್ಣು ಕೂಡ ವಿಷಪೂರಿತ ಆಗುತ್ತೆ. ಅದನ್ನು ಬೇಡ, ವಿಷ ಬಿಡೋದು ಬೇಡ ಅಂತ ತಿಳ್ಕೊಂಡು ಈ ಹಲಸಿ ಯಾವುದು ರೋಗ ಇಲ್ಲಲ್ಲ, ಯಾಕೆ ನಾನು ಹಲಸು ಹಾಕಬಾರ್ದು ಯೋಚನೆ ಬಂತು. ಆಗ ನಾನು ಇದನ್ನು ನಿಧಾನವಾಗಿ ಈ ಬೀಜದ ಮರಗಳ ನಡುವೆ ಹಲಸು ಹಾಕಿ ಬೀಜದ ಮರಗಳನ್ನು ತೆಗೀಲಿಕ್ಕೆ ಶುರು ಮಾಡಿದೆ. ಈಗ ನನ್ನ 10 ಎಕರೆಯಲ್ಲಿ ಹಲಸು ಇದೆ. ಅದರಲ್ಲಿ ಮೊದಲನೇದು ಹಾಕಿದ್ದು ನಾನು ಸತ್ಯಸಾಯಿ ವಿಹಾರ ಅಳಿಕೆಯವರ ತಳಿ. ಅದು 1ನೇ ವರ್ಷ ನಾನು 150 ಗಿಡ ಹಾಕಿದೆ, 2ನೇ ವರ್ಷ 200 ಗಿಡ ಹಾಕಿದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಬೇಡಿಕೆ ಬಂದಾಗ ನಮಗೆ ಒಂದು ಸಲ ಒಂದು ಕೊಯ್ಲು ಕೊಯ್ಯುವಾಗ ಸಾಧಾರಣ ಒಂದು ಟೆಂಪೋ ಲೋಡ್ ಒಂದು 3-4 ಟನ್ ಸಿಕ್ಕಿದರೆ ಸಾಗಾಟದ ಖರ್ಚು ಕಡಿಮೆ ಬರ್ತದೆ. ಮತ್ತು ಉಪಯೋಗ ಮಾಡುವವರಿಗೆ ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಜಾತಿಗಳು ತಗೊಂಡ್ರೆ ಅವರಿಗೆ ಅವರ ಉಪಯೋಗ ಸೂಕ್ತವಾಗುವುದಿಲ್ಲ. ಅದಕ್ಕೆ ಆಯ್ಕೆಯಲ್ಲಿ 3 ಪ್ಯಾರಾಮೀಟರ್ಸ್ ಇವೆ. 1, ನಮ್ಮದು ಕ್ವಾಂಟಿಟಿ ಬೇಕು, ಅಷ್ಟು ಪರಿಮಾಣ ಬೇಕು. 2, ಕ್ವಾಲಿಟಿ ಬೇಕು. 3ನೇದು ಯೂನಿಫಾರ್ಮಿಟಿ ಬೇಕು, ಒಂದೇ ಥರದ ಅಷ್ಟು ಹಣ್ಣುಗಳು ಸಿಕ್ಕಿದೆ. ಈಗ ವ್ಯಾಕ್ಯೂಮ್ ಫ್ರೈ ಚಿಪ್ಸ್ ಮಾಡೋರಿಗೆ ವ್ಯಾಕ್ಯೂಮ್ ಫ್ರೈ ಚಿಪ್ಸ್ ಮಾಡಲಿಕ್ಕೆ ಆಗುತ್ತೆ, ಆರ್ಡ್ನೇ ಚಿಪ್ಸ್ ಮಾಡಿಗೆ ಆರ್ಡ್ನೇ ಚಿಪ್ಸ್ ಮಾಡಲಿಕ್ಕೆ ಆಗುತ್ತೆ, ಅಥವಾ ಹಣ್ಣು ಮಾರಾಟ ಮಾಡಿ ಮಾಡಲಿಕ್ಕೆ ಹಣ್ಣು ಮಾರಾಟ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಒಂದೇ ತಳಿಯ ವಿಚಾರ ಹಾಕಬೇಕು. ಇನ್ನೊಂದು ತಳಿ ನಾನು ಆಯ್ಕೆ ಮಾಡಿದ್ದು ಬಿಲ್ಲಂಪದವ್ದು ಅನನ್ಯ, ಅದು ಸರ್ ಅತ್ಯಂತ ಉತ್ತಮ ತಳಿ ಅಂತ ಅದನ್ನು ಪ್ರೂವ್ ಆಗಿದೆ ತಳಿ. ಅದು 150 ಗಿಡ ಹಾಕಿದ್ದೀನಿ. ಅದೇ ರೀತಿ ಮುಂದಕ್ಕೆ ಹೋದಾಗ ಪ್ರತಿ ವರ್ಷ ಒಂದೊಂದೇ ತಳಿಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ವು, ಬೇರೆ ಬೇರೆ ತಳಿಗಳು ಆಯ್ಕೆ ಮಾಡಿದ್ವು. ನಾನು ಮನಮೋಹನ್ ಅತ್ತಾವರ, ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಡೈರೆಕ್ಟರ್ ಆಗಿದ್ದವರು, ಅವರು ಈಗ ಇಲ್ಲ. ಅವರು ಅವರ ಥೈಲ್ಯಾಂಡಿಂದ ತಳಿ ಒಂದು ಗಿಡ ತಂದು ಮಾಡಿದ ಗಿಡ, ಅದರ ಗಿಡಗಳನ್ನು ಒಂದು 20 ಗಿಡ ಹಾಕಿದ್ದೀನಿ. ಆಮೇಲೆ ನಮ್ಮಲ್ಲಿಯೇ ಒಂದು ನಾನು ಮೊದಲು ನಟ್ಟದಲ್ಲಿ ಒಂದು ಸಿಂಗಾಪುರ ಅಂತ ಇತ್ತು, ಅದು ಉತ್ತಮ ತಳಿ, ಅದರೊಂದು 20 ಗಿಡ ಮಾಡಿ ಹಾಕಿದೆ. ಆಮೇಲೆ ಬಂಟ್ವಾಳ ಹಲಸು ಮೇಳದಲ್ಲಿ ಒಂದು ನೇರಲೆ ಕಟ್ಟೆದು ಕಾಮತ್ ಅವರಿಗೆ ಫಸ್ಟ್ ಪ್ರೈಸ್ ಬಂದ ತಳಿ ಇತ್ತು, ಅದು ಭಾಳ ಒಳ್ಳೆ ತಳಿ ಅಂತ ಕಾಣ್ತು, ಅದೊಂದು 20 ಗಿಡ ಮಾಡಿ ಹಾಕಿದ್ವಿ. ಆಮೇಲೆ J33 ಭಾಳ ಒಳ್ಳೆ ತಳಿ, ಉತ್ತಮ ತಳಿ ಅಂತ ಮಲೇಷ್ಯಾ ತಳಿ, ಅದು ತಂದು ಹಾಕಿದೆ, ಅದನ್ನ 50 ಗಿಡ ಹಾಕಿದೆ. ಅದೇ ಅದು ಅದಕ್ಕೆ ಬಹಳ ರೋಗ ಬಾಧೆ, ಅದಕ್ಕೆ ಏನೇನು ಮಾಡಿ. ನಮ್ಮಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲಿ ಸಾವಿರಾರು ಗಿಡ ನೆಟ್ಟವರು ಹೋಗಿದ್ದಾರೆ, ಗಿಡ ಸತ್ತೋಗಿವೆ. ನನ್ನಲ್ಲಿ 50 ಗಿಡದಲ್ಲಿ 20 ಗಿಡ ಹೋಗಿದೆ, 30 ಗಿಡ ಈಗ ಉಂಟು, ಈಗ ಫಸಲು ಬರಲಿ ಸ್ಟಾರ್ಟ್ ಆಗಿದೆ. ಆದರೆ ಇದಕ್ಕೆ ತುಂಬ ರೋಗ ಬಾಧೆ. ಅದೇ ರೀತಿ ಬೆಂಗಳೂರಿನಿಂದ ಒಣ ಪ್ರದೇಶದಿಂದ ತಳಿಗಳು ಇಲ್ಲಿ ಉಳಿಯೋದಿಲ್ಲ, ಇಲ್ಲಿಯ ಮಳೆಗೆ ಅದು ಹೊಂದಿಕೊಳ್ಳುವುದಿಲ್ಲ, ಅದು ರೋಗ ಬಾಧೆ ಬರ್ತದೆ. ಈಗ ನೀವು ಬಯಲು ಪ್ರದೇಶದ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ, ಈಗ ಸಕ್ರಾಯಪಟ್ಟಣ ಅಂತ ಒಂದು ಊರಾಗ್ಬೋದು ಅಥವಾ ತುಮಕೂರಿನಲ್ಲಿರುವಂತಹ ಒಂದು ತಳಿ ಆಗ್ಬೋದು, ಅವುಗಳನ್ನು ತಂದು ಇಲ್ಲಿ ನಾಟಿ ಮಾಡಿದ್ರೆ ಏನೇನು ಸಮಸ್ಯೆಗಳು ಎದುರಾಗ್ತವೆ? ಒಂದನೇ ಸಮಸ್ಯೆ, ಇಲ್ಲಿಯ ಮಳೆಗೆ ಈ ಡ್ರೈ ಲೊಕಾಲಿಟಿಯ ತಳಿಗಳು ಉಳಿಯೋದಿಲ್ಲ, ಅದಕ್ಕೆ ರೋಗ ಬಂದೇ ಬರ್ತದೆ. ನಾನು ಇಲ್ಲಿ ತಂದು ನಟ್ಟು ನೋಡಿದ್ದೀನಿ, ನನ್ನ ಹತ್ರ ಈಗ ಸ್ವರ್ಣ ಅಂತ GKVK ರಿಲೀಸ್ ಮಾಡಿದ ತಳಿ ಉಂಟು, ಅದೇ ರೀತಿ ಬೆಂಗಳೂರಿನ ಬೇರೆ ಬೇರೆ ತಳಿಗಳನ್ನು ನೋಡಿದೆ, ಅದೆಲ್ಲ ಸತ್ತೋದು ಉಳಿಯಿಲ್ಲ. ಒಂದನೇದು. ಎರಡನೇದು, ಅಲ್ಲಿಯ ಹಣ್ಣು ಒಳ್ಳೆ ಟೇಸ್ಟ್ ಅಲ್ಲಿರ್ತದೆ, ಇಲ್ಲಿಯ ಟೇಸ್ಟ್ ಬರುವುದಿಲ್ಲ. ಸಾಧಾರಣವಾಗಿ ಹಣ್ಣುಗಳು ಒಣ ಪ್ರದೇಶದಲ್ಲಿ ಉತ್ತಮ ರುಚಿ ಹೊಂದಿರ್ತವೆ. ನಮ್ದು ಇದೇ ತಳಿಗಳನ್ನ ನಾವೀಗ ಬೆಂಗಳೂರು ಕಡೆ ನಟ್ಟರೆ ಅಲ್ಲಿಯ ಮಣ್ಣಿಗೆ ಮತ್ತು ಅಲ್ಲಿಯ ವಾತಾವರಣಕ್ಕೆ ಅಲ್ಲಿಯ ಮಳೆ ಅಂಶ ಕಡಿಮೆ ಆದ ಕಾರಣ ಅಲ್ಲಿ ಹೆಚ್ಚು ರುಚಿಕರವಾಗಿರ್ತವೆ. ಅದು ನಮಗೆ ಇಲ್ಲಿ ನಡುವುದಾದರೆ ಇಲ್ಲಿದ್ದೇ ಈ ವಾತಾವರಣದಲ್ಲಿ ಇರುವ ತಳಿಗಳನ್ನ ನಾವು ಆಯ್ಕೆ ಮಾಡಿ ಅಲ್ಲಿ ಉತ್ತಮ ನಮಗೆ ಬೇಗ ಬರುವಂಥದ್ದು, ಈಗ ಜನವರಿ ಫೆಬ್ರವರಿಯಲ್ಲಿ ಹಣ್ಣಾಗಬೇಕು ಆಯಿತಾ. ಆಮೇಲೆ ಉತ್ತಮ ಫಿಲ್ಲಿಂಗ್, ತುಂಬ ಫಿಲ್ಲಿಂಗ್ ಇರಬೇಕು, ಒಳ್ಳೆ ಮರ ಒಳ್ಳೆ ಫಲ ಕೊಡಬೇಕು, ರೋಗ ಬಾಧೆ ಇರ್ಬೋದು. ಒಂದೊಂದು ಗಿಡಕ್ಕೆ ಒಂದು ಏನಾದರೂ ಊನ ಇದ್ದೇ ಇರ್ತದೆ. ಕೆಲವು ಹಣ್ಣು ಹಣ್ಣಾಗುವಾಗ ಹಣ್ಣು ಕೊಳೆಯೋದು, ಇಲ್ಲದಿದ್ದರೆ ಅದಕ್ಕೆ ಕೀಟಬಾಧೆ ಜಾಸ್ತಿ ಆಗೋದು, ಇಲ್ಲದೆ ಕೆಲವು ಹಣ್ಣಾಗೋ ಮೊದಲು ಉದುರೋದು, ಇನ್ನೊಂದು ಕೆಲವರಲ್ಲಿ ಸಿಹಿ ಕಡಿಮೆ ಇರೋದು, ಇನ್ನು ಕೆಲವರಲ್ಲಿ ಹುಳಿ ಜಾಸ್ತಿ ಇರೋದು, ಬೇರೆ ಏನಾದರೂ ಈ ಥರ ಇರ್ತದೆ. ಅದು ಕೆಲವು ಕೆಲವುದಕ್ಕೆ ಸೂಕ್ತ ಆಗುತ್ತೆ, ಹಪ್ಪಳ ಮಾಡಿ ಸೂಕ್ತ ಆಗಿದ್ದು ತಿನ್ನಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಸೂಕ್ತ ಆಗುವಂಥ ತಳಿಯನ್ನು ಆಯ್ಕೆ ಮಾಡಬೇಕು, ತಿನ್ನಲಿಕ್ಕೂ ಆಗಬೇಕು, ಟೇಬಲ್ ಪರ್ಪಸ್ ಆಗಬೇಕು, ಬೇರೆ ಬೇರೆ ಉತ್ಪನ್ನಗಳು ಮಾಡಲಿಕ್ಕೂ ಆಗಬೇಕು. ಆಗ ನಮಗೆ ಒಂದನ್ನು ನಂಬಿಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಈಗ ಹಣ್ಣಿಗೆ ಡಿಮ್ಯಾಂಡ್ ಇಲ್ಲ ಅಂತಾದರೆ ನಾವು ಹಪ್ಪಳ ಮಾಡ್ಬೋದು, ಹಪ್ಪಳಕ್ಕೂ ಡಿಮ್ಯಾಂಡ್ ಇಲ್ಲ ಅಂದರೆ ನಾವು ಚಿಪ್ಸ್ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಉಪಯೋಗ ಆಗುವಂಥ ತಳಿಯನ್ನು ನಾವು ಆಯ್ಕೆ ಮಾಡಬೇಕು. ಏನಿದ್ರೂ ಬೇಗ ಫಲ ಕೊಡಬೇಕು, ನಾವು ಮಳೆ ಬೀಳುವ ಮೊದಲು ಹಣ್ಣಾಗಿ ಮುಗಿಬೇಕು. ನನ್ನಲ್ಲಿ ಈಗ ನಾನು ತಂದು ನಟ್ಟ ಎಲ್ಲ ತಳಿಗಳು ಮೇ ಒಳಗೆ ಹಣ್ಣಾಗಿ ಮುಗಿತವೆ. ಜನವರಿಲಿ ಹಣ್ಣು ಸ್ಟಾರ್ಟ್ ಆಗುತ್ತದೆ, ಮೇ ಒಳಗೆ ಮುಗಿತದೆ. ಈಗ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ತಳಿಗಳು ಕೂಡ ಒಂದು ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ. ಬೇರೆ ಬೇರೆ ಉದ್ದೇಶ ಅಂದರೆ ಈಗ ಎಳೆಯ ಗುಜ್ಜೆ ಆಗ್ಬೋದು ಅಥವಾ ಬಲಿತಿರುವಂತಹ ಗುಜ್ಜೆ ಆಗ್ಬೋದು, ಉಪ್ಪಿನಲ್ಲಿ ಹಾಕುವಂಥ ಒಂದು ಸೊಳ್ಳೆ ಆಗ್ಬೋದು, ಹಣ್ಣಿಗೆ ಆಗ್ಬೋದು, ಹಪ್ಪಳಕ್ಕಾಗ್ಬೋದು, ಈ ಉದ್ದೇಶಕ್ಕಾಗಿ ಪ್ರತ್ಯೇಕ ತಳಿ ಇದ್ದರೆ ಒಳ್ಳೇದಂತ ಹೇಳ್ತೀರಾ ನೀವು? ಪ್ರತ್ಯೇಕ ತಳಿಗಳು ಉಂಟು ಆಯಿತಾ. ಯಾಕಂದರೆ ಕೆಲವು ಊರುಗಳಲ್ಲಿ ಅದು ಆ ಒಂದು ತಳಿ ತಿನ್ನಲಿಕ್ಕೆ ಪಾಯಸಕ್ಕೆ ಭಾಳ ಒಳ್ಳೆಯದು, ಇನ್ನೊಂದು ಹೌದು ಬೆರಟಿ ಮಾಡಲಿಕ್ಕೆ ಭಾಳ ಒಳ್ಳೇದಂತ ಹೇಳ್ತಾರೆ, ಇದು ಕೆಲವರು ಹಪ್ಪಳಕ್ಕೆ ಭಾಳ ಒಳ್ಳೇದಂತ ಹೇಳ್ತಾರೆ, ಇನ್ನು ಕೆಲವರು ಅದನ್ನು ಚಿಪ್ಸ್ ಮಾಡಲಿಕ್ಕೆ ಅದು ತುಳುವಾದ್ರಾಗ್ಬೋದು, ಚಿಪ್ಸ್ ಮಾಡಲಿಕ್ಕೆ ಭಾಳ ಒಳ್ಳೆ ತಳಿಗಳು ಉಂಟು ಚಿಪ್ಸ್ ತುಳುವಾದಲ್ಲಿ. ಆದರೆ ನಾವು ಒಂದನ್ನು ನಂಬಿಕೊಂಡು ನಾವು ಮಾಡಿದರೆ ನಾವು ರೈತರು ಸೋತೋಗ್ತೀವಿ. ನಮಗೆ ಹಲವು ಉತ್ಪನ್ನಗಳನ್ನ ಮಾಡಲಿಕ್ಕೆ ಆಗಬೇಕು ಆಯಿತಾ. ಇನ್ನೊಂದು ಏನಂತ ಹೇಳಿದ್ರೆ ಮಳೆಗಾಲ ಬಂದ ಮೇಲೆ ನಮ್ಮಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇದೆ, ಶೀತ ಬರುತ್ತೆ, ಜ್ವರ ಬರುತ್ತೆ, ರೋಗ ಬರುತ್ತೆ. ಆದ ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಪ್ರದೇಶದಲ್ಲಿ ನಾವು ಮಳೆಗೆ ಮೊದಲು ಹಣ್ಣಾಗಿ ಮುಗಿಯುವಂಥ ಮತ್ತು ಮಲ್ಟಿಪರ್ಪಸ್ ಬೇರೆ ಬೇರೆ ಉಪಯೋಗಕ್ಕೆ ಬರುವಂಥ ತಳಿಗಳನ್ನು ಆಯ್ಕೆ ಮಾಡೋದು ಒಳ್ಳೆಯದು. ಈಗ ಹಲಸು ಅಂದ ತಕ್ಷಣ ನಾವು ಹಣ್ಣಿನ ಬಗ್ಗೆಯೋ ಅಥವಾ ಗುಜ್ಜೆಯ ಬಗ್ಗೆಯೋ ಯೋಚನೆ ಮಾಡ್ತೀವಿ, ಅದರ ಒಂದು ಉಪ ಉತ್ಪನ್ನ ಅಂದರೆ ಈಗ ಬೀಜ, ಹಲಸಿನ ಬೀಜ, ಇದರ ಒಂದು ಉಪಯೋಗ ಹೇಗೆ? ಬೀಜದಿಂದ ಈಗ ತುಂಬ ಜನ ಬೇರೆ ಬೇರೆ ಉಪಯೋಗ ಮಾಡ್ತಾರೆ. ಪೂರ್ವಕ್ಕೆ ಸಕ್ಕರಾಯಪಟ್ಟಣದ್ದು ನಮ್ಮ ಇವರದ್ದು ಮಾಡಿದ್ದಾರೆ, ಅದು ಕಾಫಿ ಮಾಡಿದ್ದಾರೆ, ಅದಕ್ಕೆ ಜಾಫಿ ಅಂತ ಹೆಸರಿಟ್ಟಿದ್ದಾರೆ. ಕಾಫಿ ಥರನೇ ಅದನ್ನು ಅದು ಉತ್ತಮ ಉತ್ತೇಜಕ, ಅದನ್ನು ಮಾಡಿ ಕುಡಿಯಲಿಕ್ಕೆ ಉಪಯೋಗ ಸಾಧ್ಯತೆ ಉಂಟು. ಆಮೇಲೆ ಅದರಿಂದ ಆ ಪೌಡ್ರಿಂದ ನಾವು ಚಪಾತಿ ಹಿಟ್ಟು ಮಾಡೋದು ಮಾಡಲಿಕ್ಕೆ ಅಥವಾ ಆಗ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ದೋಸೆ ಮಾಡಲಿಕ್ಕೋ ಅಥವಾ ರೊಟ್ಟಿ ಮಾಡಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಆಗುತ್ತೆ. ವಿವಿಧ ಮತ್ತು ಅದರಲ್ಲಿ ತುಂಬ ಪೌಷ್ಟಿಕಾಂಶ ಇದೆ, ಈ ಪೌಷ್ಟಿಕಾಂಶ ಉಪಯೋಗ ಮಾಡಲಿಕ್ಕೆ ಅದು ಪೌಡರ್ ಮಾಡಿ ಉಪಯೋಗ ಮಾಡ್ತಾರೆ. ಆಮೇಲೆ ಈಗ ಈ ಹಲಸಿನ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಎದುರಿಸುವಂತಹ ಸವಾಲುಗಳು ಏನೇನು? ಮುಖ್ಯವಾಗಿ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನಾವೇ ಹಲಸಿನಿಂದ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿದರೆ ನಮಗೆ ಒಳ್ಳೆಯ ಬೆಲೆ ಸಿಗುತ್ತೆ. ಇಲ್ಲ ನಾವೀಗ ಒಂದು ಕೊಂಡು ಹೋಗಿ ಮಾರ್ಕೆಟ್ಗೆ ಹಾಕಿದರೆ ಅದರಲ್ಲಿ ಈ ಮಿಡ್ಲ್ ಮ್ಯಾನ್ ಏನು ಹೇಳ್ತೀರಿ, ಎಲ್ಲ ನಮಗಿಂತ ಮಾತ್ರ ಅಲ್ಲ, ನೀವು ಬಾಳೆ ತಗೊಳ್ಳಿ ಇಲ್ಲದಿದ್ದರೆ ತರಕಾರಿ ತಗೊಳ್ಳಿ, ಬೇರೆ ಯಾವುದೇ ತಗೊಳ್ಳಿ, ಅಲ್ಲಿ ಮಿಡ್ಲ್ ಮ್ಯಾನೇ ತಗೊಳ್ಳಿ. ಉದಾಹರಣೆಗೆ ನಂತರ 110 ಸಪೋಟ ಗಿಡ ಇತ್ತು ಇಲ್ಲಿ. ಸಪೋಟ ಗಿಡ ಇದ್ದಾಗ ಒಳ್ಳೆ ಸಪೋಟ ಬಂದದನ್ನು ಕೊಯ್ದು ಆಯ್ಕೆ ಮಾಡಿ ಅದನ್ನು ಕೊಂಡೋಗಿ ಮಂಗಳೂರಿಗೆ ಕೊಟ್ಟರೆ ಹಾಪ್ಕಾಮ್ಸ್ ಅವರು ಒಳ್ಳೆ ರೇಟ್ ಕೊಡ್ತಿದ್ರು. ಆದರೆ ಅವ್ರಿಗೆ ಬೇಕು, ಅವರು 60-70 ಕೆಜಿ ತಗೊಳ್ತಾರೆ, 80 ಕೆಜಿ ತಗೊಳ್ತಾರೆ. ನಂತರ 300 ಕೆಜಿ ಉಂಟು. ನಾವು ಸೆಂಟ್ರಲ್ ಮಾರ್ಕೆಟ್ಗೆ ಹೋದರೆ 10 ರೂಪಾಯಿ ಕೇಳುವರಿಲ್ಲ. ಆಗ ನನಗೆ ಕೊಯ್ದ ಮಜೂರಿ ಸಾಗಾಟದ ಮಜೂರಿ ಬರುವುದಿಲ್ಲ, ನಾವು ರೈತರು ಸೋಲುವುದಿಲ್ಲಿ. ಅದರ ಬದಲಿಗೆ ನಾವೇ ಅದರಿಂದ ಏನಾದರೂ ಉತ್ಪನ್ನಗಳನ್ನ ಮಾಡಿ ಮಾರ್ಕೆಟ್ಗೆ ಹಾಕುವುದಾದರೆ ಸಾಧ್ಯತೆಗಳು ಉಂಟು. ಈಗ ಶ್ರೀಪಡ್ರೆ ಅವರು ಈ ಸಲ ಭಾಳಷ್ಟು ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾರೆ. ನಾವೇ ಯಾಕೆ ಅದನ್ನು ಈಗ ಫ್ರೋಜನ್ ಹಲಸು ಅಂದರೆ ಹಲಸನ್ನು ಎಳೆಗುಜ್ಜಿಯಾಗಿ ತುಂಡು ಮಾಡಿ ಅದನ್ನು ಈಗ ಎಷ್ಟೋ ಜನರಿಗೆ ಹಲಸು ಈಗ ಹಿಡಿಕೊಂಡೋಗಿ ತುಂಡು ಮಾಡಲಿಕ್ಕೆ ವ್ಯವಧಾನ ಇಲ್ಲ, ಸಮಯ ಇಲ್ಲ, ಅಥವಾ ಗೊತ್ತೂ ಇಲ್ಲ, ಸಾಧ್ಯವೂ ಇಲ್ಲ. ರೆಡಿ ಟು ಕುಕ್? ರೆಡಿ ಟು ಕುಕ್. ಆ ರೀತಿ ಪ್ಯಾಕೆಟ್ ಮಾಡಿ ನಾವು ಫ್ರೀಸರಲ್ಲಿ ಹಾಕ್ಬಿಟ್ಟು ಅಲ್ಲಿ ಮಾರಾಟ ಮಾಡೋದು ಮಂಗಳೂರಲ್ಲಿ ಅಥವಾ ಸಿಟಿಗಳಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ. ಒಂದನೇದು. ಎರಡನೇದು ಹಣ್ಣಾದ ಹಲಸು, ಸೊಳೆ ಬಿಡಿಸಿ ಸೊಳೆಯನ್ನು ತೆಗೆದುಬಿಟ್ಟು ಪ್ಯಾಕ್ ಮಾಡಿ ಅದನ್ನು ಮಾರುಕಟ್ಟೆಗೆ ಹಾಕುವುದು. ಮೂರನೇದು ಹಲಸಿನ ಹಣ್ಣ ಪಲ್ಪ್. ಈಗ ನಿಮಗೆ ಈ ಬೇರೆ ಬೇರೆ ಭಕ್ಷ್ಯಗಳು ಮಾಡಲಿಕ್ಕೆ, ತಿಂಡಿಗಳು ಮಾಡಲಿಕ್ಕೆ ಅಥವಾ ಬೆರಟ್ಟಿ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಹಲಸಿನ ಹಣ್ಣು ಪಲ್ಪ್ ಮಾಡಿ ಅಥವಾ ಜ್ಯೂಸ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾರಾಟ ಮಾಡಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಈಗ ಕೇರಳದಲ್ಲಿ ತುಂಬ ಕಡೆ ಈಗ ಹಲಸು ಆರೋಗ್ಯಕ್ಕೆ ಉತ್ತಮ, ಸಕ್ಕರೆ ಕಾಯಿಲೆಯಿಂದ ನಿಯಂತ್ರಣ ಬರ್ತದೆ ಅಂತ ಹೇಳಿಬಿಟ್ಟು ಇಡೀ ಹಲಸನ್ನು ಬೆಳೆಯುವ ಮೊದಲೇ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಅದರಿಂದ ಪೌಡ್ರ್ ಮಾಡಿ ಅದನ್ನು ಈಗ ಮಾರಾಟ ಮಾಡ್ತಾರೆ. ನಾನು ಕಳಿಸಲ್ಲಿ ಬೆಂಗಳೂರಿಂದ ಒಬ್ಬರು ನನಗೆ ಒಂದು ಅವರ ಒಂದು ಅಸೋಸಿಯೇಷನ್ ಇದೆ ನಮ್ಮದು ಈ ಮಧುಮೇಹ ಕಾಯಿಲೆಗಳವ್ರದ್ದು, 100 ಜನ ಇದ್ವಿ, ನಿಮಗೆ ಒಂದು 100-200 ಕೆಜಿ ಒಣಸೊಳೆ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರು. ನಾನು ಅದಕ್ಕೆ ಅವ್ರಿಗೆ ಸ್ಯಾಂಪಲ್ ಕಳಿಸಿದೆ, ಒಂದು 2 ಸಲ 2 ಕೆಜಿ ಸ್ಯಾಂಪಲ್ ಕಳಿಸಿದ, ದುಡ್ಡು ನನಗೆ ಕೊಟ್ಟವರು. ನಾನು ಹೇಳಿದೆ ನನಗೆ ಒಣಸೊಳೆ ಮಾಡಲಿಕ್ಕೆ 350 ರೂಪಾಯಿಂದ 400 ರೂಪಾಯಿ ನನಗೆ ಅದಕ್ಕೆ ಖರ್ಚು ಬೀಳುತ್ತೆ, ಅಷ್ಟು ನೀವು ಕೊಡಲಿಕ್ಕೆ ತಯಾರಿದ್ದರೆ ನಾನು ಕಳಿಸ್ತೀನಿ ಅಂತ ಹೇಳಿದ್ದೇನೆ. ಅವರಿಗೆ 100 ಕೆಜಿ ಬೇಕು ಅಂತ ಹೇಳಿದ್ದಾರೆ, ನೋಡಬೇಕು ಮುಂದಕ್ಕೆ. ಇನ್ನೇನಾದ್ರು ಬಾಕಿ? ಹಲಸು ಸ್ನೇಹಿತರ ಕೂಟ ಎಂತದೊಂದು ಉಂಟಲ್ಲ ಅದರ ಬಗ್ಗೆ. ನಮ್ಮಲ್ಲಿ ಈಗ ಎರಡು ಗುಂಪುಗಳು, ಶ್ರೀಪಟ್ರಿಯವರ ನೇತೃತ್ವದಲ್ಲಿ ಎರಡು ಗುಂಪುಗಳಿವೆ ಹಲಸಿನ ಬಗ್ಗೆ ನಮಗೆ ಸ್ಫೂರ್ತಿ ಕೊಡಲಿಕ್ಕೆ ಅಥವಾ ನಾವು ವಿಚಾರ ವಿನಿಮಯ ಮಾಡಲಿಕ್ಕೆ. ಒಂದು ಅರಣ್ಯಮೂಲ ಗ್ರೂಪ್ ಅಂತ, ಇದು ದೇಶ ವಿದೇಶಿಗಳ ಜನ ಇದರಲ್ಲಿ ಸದಸ್ಯರಿದ್ದಾರೆ, ಭಾರತದಲ್ಲಿ ಎಲ್ಲ ಪ್ರದೇಶಗಳ ಹಾಸರು. ನಾವು ವಿಚಾರ ವಿನಿಮಯ ಮಾಡ್ತೀವಿ, ಯಾವ ತಳಿ ಉತ್ತಮ, ಯಾವ ತಳಿ ಏನು ರೋಗ ಬಂದರೆ ಇದಕ್ಕೇನು ಕ್ರಮ ತಿಳ್ಬೋದು, ಗಿಡ ಹೇಗೆ ನೋಡೋದು, ತೋಟ ಹೇಗೆ ಮಾಡೋದು, ಇತ್ಯಾದಿ ವಿವಿಧ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಒಂದು. ಇನ್ನೊಂದು, ಈ ಫ್ರೋಜನ್ ಹಲಸನ್ನು ನಾವು ಅಂದರೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಅದಕ್ಕೊಂದು ಗುಂಪು ಮಾಡಿದ್ದಾರೆ. ಅದಕ್ಕೆ ನಾವು ಈ ವರ್ಷಕ್ಕೆ ಮಾಡಬೇಕಾದ ಇದ್ದೆವು. ಅಷ್ಟೊತ್ತಿಗೆ ನಮ್ದು ಏನಾಗಿದೆ, 600 ಗಿಡದಲ್ಲಿ ಸುಮಾರೊಂದು 50-100 ಗಿಡ ಮಾತ್ರ ನನಗೆ ಹಲಸು ಕೊಡ್ತದೆ. ನಾವು ಹಲಸು ಕೊಡುವಾಗ ಇದರಲ್ಲಿ ಇನ್ನೊಂದು ಅಂಶ ನಾವು ಪ್ರತಿಯೊಬ್ಬರು ರೈತರು ಯಾರು ಬೆಳೆಸೋರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಾವು ಹಲಸು 2ನೇ ವರ್ಷ ಬಂತು, 3ನೇ ವರ್ಷದ ಫಲ ಬಂತು ಹೇಳಿ ನಾವು ಅದನ್ನು ಫಲ ಬಿಡಲಿಕ್ಕೆ ಹೋಗಬಾರ್ದು. ಆ ಫಲ ಎಲ್ಲ ಕತ್ತರಿಸಿ ಬಿಸಾಕಬೇಕು, ಇಲ್ಲ ಗಿಡ ಬೆಳೆಯುವುದಿಲ್ಲ, ಗಿಡಕ್ಕೆ ಶಕ್ತಿ ಬರುವುದಿಲ್ಲ. ಆಯಿತಾ? ಸಾಧಾರಣ 4ನೇ ವರ್ಷದಿಂದ 5ನೇ ವರ್ಷಕ್ಕೆ ನಮ್ಮ ಅನಂತಕುಮಾರ್ ಜವಳಿ ಅವರು ಹೇಳ್ತಾರೆ, ರಿಪ್ಪನ್ಪೇಟೆ ಅವರು, 5ನೇ ವರ್ಷದ ನಂತರ ನೀವು ಅದರಲ್ಲಿ ಕಾಯ್ಬಿಡಿ, ಗಿಡ ಬಲಿಷ್ಠವಾಗಿ ಬೆಳೀಲಿ ಅಂತ. ಗಿಡ ಬಲಿಷ್ಠವಾಗಿ ಬೆಳೆದಾಗ ಹಣ್ಣು ಬಲಿಷ್ಠವಾಗುತ್ತೆ. ಮತ್ತು ಇದರಲ್ಲಿ ಕಸಿ ಗಿಡದ ಇನ್ನೊಂದು ಏನಿದೆ ಅಂದರೆ ಗೊಂಚಲು ಗೊಂಚಲು ಕಾಯಿಬಿಡ್ತದೆ. ನೀವು ಒಂದು ಮರದಲ್ಲಿ 4-5 ಅಷ್ಟೇ ಕಾಯಿಬಿಡಬೇಕು ಸಣ್ಣ ಪ್ರಾಯದಲ್ಲಿ. ಒಂದು 10 ವರ್ಷ ಹೋದ್ಮೇಲೆ 20 ಕಾಯಿಬಿಡಿ. ಮತ್ತು ಒಂದು ತೊಟ್ಟಿನಲ್ಲಿ 3-4 ಕಾಯಿ ಬರ್ತವೆ, ಒಂದು ತೊಟ್ಟಲು ಒಂದೇ ಕಾಯಿ ಬಿಡಬೇಕು, ಬಾಕಿದೆಲ್ಲ ಕತ್ತರಿಸಿ ನಾವು ತೆಗಿಬೇಕಾಗುತ್ತದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಒಳ್ಳೆಯದು ಗೇಬ್ರಿಯಲ್ ವೇಗಸ್ ಅವರೇ, ವಿಶೇಷವಾಗಿ ಹಲಸಿನ ಬೇರೆ ತಳಿಯ ಒಂದು ಕೃಷಿಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಅದರಲ್ಲೂ ಕೂಡ ಮಾರುಕಟ್ಟೆಯಲ್ಲಿ ಹಲವಾರು ಸವಾಲುಗಳಿವೆ. ಹಾಗಾಗಿ ಮೌಲ್ಯವರ್ಧನೆಯನ್ನು ರೈತರ ಮಟ್ಟದಲ್ಲಿ ಅಥವಾ ಒಂದು ಗುಂಪಲ್ಲೇ ಮಾಡಿಕೊಂಡು ಮಾರಾಟ ಮಾಡುವುದರಿಂದ ಕೂಡ ಹೆಚ್ಚಿನ ಒಂದು ಲಾಭವನ್ನು ಪಡಿಬಹುದು ಅನ್ನೋ ಒಂದು ಸಂದೇಶವನ್ನು ಕೂಡ ನೀಡಿದಿರಿ. ತುಂಬ ಸಂತೋಷ, ನಿಮ್ಮ ಅನುಭವಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಲಸಿನ ಕೃಷಿ ಅನುಭವದ ಕುರಿತು ಕಾರ್ಕಳ ತಾಲೂಕಿನ ಗೇಬ್ರಿಯಲ್ ವೇಗಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ.

28 ಡಿಗ್ರಿ ಸೆಲ್ಸಿಯಸ್ ಹಾಗೂ ತೇವಾಂಶ 90% ಇರುವ ಹಾಗೆ ನೋಡಿಕೊಳ್ಬೇಕು. 100 ಮೊಟ್ಟೆಯ ಹುಳುಗಳಿಗೆ ಪ್ರಾರಂಭದಲ್ಲಿ ಸುಮಾರು 8 ಚದರ ಅಡಿ ಸ್ಥಳಾವಕಾಶವನ್ನು ನೀಡಿ ಒಂದನೇ ಜ್ವರಕ್ಕೆ ಹೋಗುವಾಗ 18 ಚದರ ಅಡಿ ಸ್ಥಳಾವಕಾಶ ಬೇಕಾಗ್ತದೆ. ಹುಳುಗಳಿಗೆ ಹೊಸದಾಗಿ ಸೊಪ್ಪನ್ನು ಕೊಡುವ ಮೊದಲು ಅವಶ್ಯಕತೆಗೆ ತಕ್ಕಂತೆ ಸ್ಥಳಾವಕಾಶವನ್ನು ಹೆಚ್ಚಿಸಿ ಹುಳುಗಳು ತಿಂದು ಉಳಿದ ಸೊಪ್ಪು ಒಣಗುವ ಸಲುವಾಗಿ ತಟ್ಟೆಗಳನ್ನು ಅರ್ಧ ಗಂಟೆ ಕಾಲ ಗಾಳಿಗೆ ತೆರೆದಿಡಬೇಕು. ಅವಶ್ಯ ಇದ್ದಲ್ಲಿ ಸುಟ್ಟ ಸುಣ್ಣದ ಪುಡಿಯನ್ನು ಧೂಳೀಕರಿಸಬೇಕು. ಎರಡನೇ ಹಂತದ ಚಾಕಿ ಸಾಕಾಣಿಕೆಯಲ್ಲಿ ಒಂದನೇ ಜ್ವರದಿಂದ ಎದ್ದ ಹುಳುಗಳ ಮೇಲೆ ಹಾಸಿಗೆಯ ಸೋಂಕು ನಿವಾರಕವನ್ನು ಉದುರಿಸಿ ನಂತರ ಸೊಪ್ಪು ಕೊಡಬೇಕು. ತುದಿಯಿಂದ 3 ಎಲೆಯನ್ನು ಬಿಟ್ಟು ಕೆಳಗಿನ 5-6 ಎಲೆಗಳನ್ನು ಹುಳು ಸಾಕಾಣಿಕೆಗೆ ಉಪಯೋಗಿಸಬೇಕು. ಸೊಪ್ಪನ್ನು ಕತ್ತರಿಸಿ ದಿವಸಕ್ಕೆ 2-3 ಬಾರಿ ಕೊಡಬೇಕಾಗ್ತದೆ. ಹುಳು ಸಾಕುವ ಕೊಠಡಿಯ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್ ಹಾಗೂ ತೇವಾಂಶ ಸುಮಾರು 80-90% ಇರುವ ಹಾಗೆ ನೋಡಿಕೊಳ್ಬೇಕು. 100 ಮೊಟ್ಟೆಯ ಹುಳುಗಳಿಗೆ ಪ್ರಾರಂಭದಲ್ಲಿ 18 ಚದರ ಅಡಿ ಸ್ಥಳಾವಕಾಶ, ಎರಡನೇ ಜ್ವರಕ್ಕೆ ಹೋಗುವಾಗ ಸುಮಾರು 55 ಚದರ ಅಡಿ ಸ್ಥಳಾವಕಾಶವನ್ನು ಕೊಡಬೇಕಾಗ್ತದೆ. ಹುಳುಗಳಿಗೆ ಹೊಸದಾಗಿ ಸೊಪ್ಪು ಕೊಡುವ ಮೊದಲು ಅವಶ್ಯಕತೆಗೆ ತಕ್ಕಂತೆ ಸ್ಥಳಾವಕಾಶವನ್ನು ಹೆಚ್ಚಿಸಿ ಹುಳುಗಳು ತಿಂದು ಉಳಿದ ಸೊಪ್ಪು ಒಣಗುವ ಸಲುವಾಗಿ ತಟ್ಟೆಗಳನ್ನು ಅರ್ಧ ಗಂಟೆ ಕಾಲ ಗಾಳಿಗೆ ತೆರೆದಿಡಬೇಕು. ಅವಶ್ಯವಿದ್ದಲ್ಲಿ ಸುಟ್ಟ ಸುಣ್ಣದ ಪುಡಿಯನ್ನು ಧೂಳೀಕರಿಸಬೇಕು. ರೇಷ್ಮೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದವರು ಹತ್ತಿರದ ರೇಷ್ಮೆ ಸಹಾಯಕ ನಿರ್ದೇಶಕರು ಇವರನ್ನು ಸಂಪರ್ಕಿಸಬಹುದು. ಇಲ್ಲವೇ ರೇಷ್ಮೆ ಉಪನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಟ್ಟಡ ಅಶೋಕ್ ನಗರ ಮಂಗಳೂರು ಇವರನ್ನ ಸಂಪರ್ಕಿಸಬಹುದು. ಟ್ರೈಕೋಡರ್ಮ ಎನ್ನುವಂತಹದ್ದು ಪರಿಸರ ಸ್ನೇಹಿಯಾದಂತಹ ಶಿಲೀಂಧ್ರ. ಸಾಮಾನ್ಯವಾಗಿ ವಿವಿಧ ಮಣ್ಣು ಹಾಗೂ ವೈವಿಧ್ಯಮಯ ಪರಿಸರದಲ್ಲಿ ಕಂಡುಬರುವಂತಹ ಸ್ವತಂತ್ರ ಜೀವಿ. ಟ್ರೈಕೋಡರ್ಮವು ಆಮ್ಲೀಯ ಮಣ್ಣು, ಸಾವಯವ ವಸ್ತು ಅಧಿಕವಾಗಿರುವಂತಹ ಮಣ್ಣು, ಕಾಡು ಮಣ್ಣು ಮತ್ತು ರಸಸಾರ 5-6 ಇರುವಂತಹ ಮಣ್ಣಿನಲ್ಲಿ ಅಧಿಕವಾಗಿರುತ್ತದೆ. ಟ್ರೈಕೋಡರ್ಮ ಬೆಳೆಗಳ ರೋಗ ನಿರ್ವಹಣೆ ಮಾಡುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂತಹದ್ದು ಮತ್ತು ಕೆಲವೊಂದು ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸುತ್ತದೆ. ಅತಿಯಾದಂತಹ ರಾಸಾಯನಿಕ ಬೀಡನಾಶಕಗಳ ಬಳಕೆಯಿಂದ ಪ್ರಕೃತಿಯಲ್ಲಿ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಅಧಿಕ ಹಾಗೂ ಅವೈಜ್ಞಾನಿಕ ಬೀಡನಾಶಕಗಳ ಬಳಕೆಯಿಂದ ಮಣ್ಣು, ನೀರು, ಗಾಳಿ ಮತ್ತು ಪ್ರಕೃತಿಯಲ್ಲಿ ವಾಸಿಸುವಂತಹ ಸಕಲ ಜೀವಚರಗಳ ಮೇಲಾಗುವಂತಹ ದುಷ್ಪರಿಣಾಮಗಳು ಅಪಾರವಾಗಿದೆ. ಆಹಾರದ ಗುಣಮಟ್ಟ ಹಾಗೂ ಇಳುವರಿಯೂ ಕೂಡ ಕಡಿಮೆಯಾಗ್ತಾ ಇದೆ. ಇತ್ತೀಚೆಗೆ ಸಾವಯವ ಕೃಷಿಯ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆ ಪಡಿತಾ ಇದ್ದು ಸಾವಯವ ಕೃಷಿಯಲ್ಲಿ ರೋಗ ನಿರ್ವಹಣೆಯಲ್ಲಿ ಟ್ರೈಕೋಡರ್ಮ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಟ್ರೈಕೋಡರ್ಮವು ಮಣ್ಣು ಮತ್ತು ಬೀಜದ ಮುಖಾಂತರ ಬರುವ ಅನೇಕ ಮಾರಕವಾದ ರೋಗಗಳಿಗೆ ಪರಿಣಾಮಕಾರಿಯಾಗಿದ್ದು ವಿವಿಧ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಂದ ಪ್ರಕೃತಿಯಲ್ಲಿ ಆಗುವ ಅನೇಕ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಇತ್ತೀಚೆಗೆ ಹಲವು ಸಂಶೋಧನಾ ಸಂಸ್ಥೆಗಳು ವಿವಿಧ ಟ್ರೈಕೋಡರ್ಮ ಪ್ರಭೇದಗಳ ರೋಗ ನಿಯಂತ್ರಣ ಸಾಮರ್ಥ್ಯವನ್ನು ಅಧ್ಯಯನ ಮಾಡಿದ್ದು ಇವು ಹಲವು ಶಿಲೀಂಧ್ರ ರೋಗಗಳಿಗೆ ಶೇಕಡ 50-70% ಹತೋಟಿ ಸಾಧಿಸಬಲ್ಲದು ಎನ್ನುವುದು ಸಾಬೀತಾಗಿದೆ. ಸುಮಾರು 30ಕ್ಕಿಂತಲೂ ಅಧಿಕ ಪ್ರಭೇದಗಳು ಟ್ರೈಕೋಡರ್ಮದಲ್ಲಿವೆ. ಉದಾಹರಣೆಗೆ ಟ್ರೈಕೋಡರ್ಮ ವಿರಿಡೆ, ಟ್ರೈಕೋಡರ್ಮ ಹಾರ್ಜಿಯಾನಂ, ಟ್ರೈಕೋಡರ್ಮ ಕೊನಿಂಗೈ, ಟ್ರೈಕೋಡರ್ಮ ಹೆಮಾಟಮ್, ಟ್ರೈಕೋಡರ್ಮ ಎಟ್ರೋವಿರಿಡೆ, ಟ್ರೈಕೋಡರ್ಮ ಪಾಲಿಸ್ಪೋರಂ, ಟ್ರೈಕೋಡರ್ಮ ಸುಡೋಕೊನಿಂಗೆ. ಇವುಗಳಲ್ಲಿ ಟ್ರೈಕೋಡರ್ಮ ವಿರಿಡೆ ಮತ್ತು ಟ್ರೈಕೋಡರ್ಮ ಹಾರ್ಜಿಯಾನಂ ಹೆಚ್ಚು ಪರಿಣಾಮಕಾರಿ ಎಂದು ಸಂಶೋಧನೆಯಿಂದ ಕಂಡುಬಂದಿದೆ. ಟ್ರೈಕೋಡರ್ಮ ಹೇಗೆ ಕೆಲಸ ಮಾಡುತ್ತದೆ? ಇದು ಪ್ರಬಲವಾದಂತಹ ಕವಚವನ್ನು ನಿರ್ಮಿಸುತ್ತವೆ. ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುವ ಸಾಮರ್ಥ್ಯ ಇವುಗಳಿಗೆ ಎಸಿಟಾಲ್ಡಿಹೈಡ್ ಹಾಗೂ ಅನೇಕ ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತದೆ. ಬೀಜ ಮತ್ತು ಮಣ್ಣಿನಿಂದ ಹರಡುವ ಅನೇಕ ರೋಗಗಳನ್ನು ನಿರ್ವಹಣೆ ಮಾಡುತ್ತದೆ. ಜೊತೆಗೆ ಇತರ ಶಿಲೀಂಧ್ರಗಳಿಗಿಂತ ವೇಗವಾಗಿ ಬೆಳೆದು ಅವುಗಳಿಗೆ ಆಹಾರ ಮತ್ತು ಸ್ಥಳ ಸಿಗದ ಹಾಗೆ ಮಾಡಿ ರೋಗಗಳನ್ನು ನಿಯಂತ್ರಿಸುತ್ತದೆ. ಟ್ರೈಕೋಡರ್ಮವನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. ಬಳಕೆಯ ಪ್ರಮಾಣ ಕುರಿತು ಎಲ್ಲ ಬೆಳೆಗಳಿಗೆ ನಿರ್ದಿಷ್ಟ ಶಿಫಾರಸುಗಳಲ್ಲಿ ಕೆಲವು ಬೆಳೆಗಳಲ್ಲಿ ಆದಂತಹ ಸಂಶೋಧನೆಗಳ ಆಧಾರದ ಮೇಲೆ ಶಿಫಾರಸುಗಳನ್ನು ಮಾಡಲಾಗಿದೆ. ಇದು ಪರಿಸರ ಸ್ನೇಹಿಯಾಗಿರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಪರಿಸರ ಹಾಗೂ ಬೆಳೆಗಳಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. ಬೀಜೋಪಚಾರಕ್ಕಾಗಿ ಬಳಸುವುದಿದ್ರೆ ಪ್ರತಿ ಕಿಲೋ ಬಿತ್ತನೆ ಬೀಜಕ್ಕೆ ಸುಮಾರು 5-10 ಗ್ರಾಂನಷ್ಟು ಬೇಕಾಗ್ತದೆ. ಏಕದಳ, ದ್ವಿದಳ ಹಾಗೂ ಕೆಲವೊಂದು ತರಕಾರಿ ಬೆಳೆಗಳಲ್ಲಿ ಇವುಗಳನ್ನು ಬಳಸಬಹುದು. ಸಸಿಗಳ ಉಪಚಾರಕ್ಕಾಗಿ ಸುಮಾರು 300-500 ಗ್ರಾಂನಷ್ಟು ಪ್ರತಿ ಒಂದು ಎಕರೆಗೆ ಬೇಕಾಗುವಂತಹ ಸಸಿಗಳಿಗೆ ಬೇಕಾಗ್ತದೆ. ಇವುಗಳನ್ನು ತರಕಾರಿ ಬೆಳೆಗಳಲ್ಲಿ ಬಳಸಬಹುದು. ಮಣ್ಣಿನ ಉಪಚಾರದಲ್ಲಿ ನೇರ ಉಪಚಾರದಲ್ಲಿ ಸುಮಾರು ಪ್ರತಿ ಎಕರೆಗೆ 2.5-3 ಕಿಲೋಗ್ರಾಂನಷ್ಟು ಬೇಕಾಗ್ತದೆ. ಎಲ್ಲ ಬೆಳೆಗಳಿಗೆ 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಬೆರೆಸಿ ಉಪಯೋಗಿಸಬಹುದು. ಹಾಗೆಯೇ ಕೊಟ್ಟಿಗೆ ಗೊಬ್ಬರದಲ್ಲಿ ಅಭಿವೃದ್ಧಿಪಡಿಸಿ ಬಳಸುವಂತಹ ವಿಧಾನ ಕೂಡ ಇದೆ. ಪ್ರತಿ ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಸುಮಾರು 2 ಕಿಲೋಗ್ರಾಂನಷ್ಟು ಟ್ರೈಕೋಡರ್ಮವನ್ನು ಬಳಸಬೇಕು. ಎಲ್ಲ ಬೆಳೆಗಳಿಗೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಬೆರೆಸಿ ಮಿಶ್ರಣವನ್ನು 10 ರಿಂದ 15 ದಿವಸಗಳವರೆಗೆ ನೆರಳಿನಲ್ಲಿ ಆಶ್ರಯಿಸಿ ಟ್ರೈಕೋಡರ್ಮವು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಗೊಂಡ ನಂತರ ಬಳಸಬಹುದು. ತೋಟಗಾರಿಕಾ ಬೆಳೆಗಳಿಗಾದರೆ ಪ್ರತಿ ಮರಕ್ಕೆ ಸುಮಾರು 25-50 ಗ್ರಾಂನಷ್ಟು ಬಳಕೆ ಕರಿಮೆಣಸು, ಕಾಫಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಇವುಗಳನ್ನು ಬಳಸಬಹುದು. ಹಾಗೆಯೇ ಟ್ರೈಕೋಡರ್ಮವನ್ನು ಬಳಸುವುದರಿಂದ ಕೆಲವೊಂದು ರೋಗಗಳನ್ನು ಕೂಡ ಹತೋಟಿ ಮಾಡಬಹುದು. ದ್ವಿದಳ ಧಾನ್ಯಗಳಲ್ಲಿ ಹೆಸರು ಬೆಳೆಯಲ್ಲಿ ಸಸಿ ಸಾಯುವಂತಹದ್ದು ಬೇರು ಕೊಳೆ ರೋಗದ ವಿರುದ್ಧ ಇವುಗಳನ್ನು ಬಳಸಬಹುದು. ಕಡಲೆ ಬೆಳೆಯಲ್ಲಿ ಸೊರಗು ರೋಗ, ಬೀಜ ಕೊಳೆ ರೋಗ, ಬೇರು ಕೊಳೆ ರೋಗ ಹಾಗೂ ಕತ್ತು ಕೊಳೆ ರೋಗಗಳ ವಿರುದ್ಧ ಇವುಗಳನ್ನು ಬಳಸಬಹುದು. ಅಲಸಂದೆಯಲ್ಲಿ ಬೇರು ಕೊಳೆ ಹಾಗೂ ಸೊರಗು ರೋಗ, ಉದ್ದಿನಲ್ಲಿ ಬೇರು ಕೊಳೆ ರೋಗ, ಬಟಾಣಿಯಲ್ಲಿ ಬೇರು ಕೊಳೆ ರೋಗ, ತೊಗರಿ ಬೇರು ಕೊಳೆ ಹಾಗೂ ಸೊರಗು ರೋಗ, ಅವರೆಯಲ್ಲಿ ಬೇರು ಕೊಳೆ ಹಾಗೂ ಸೊರಗು ರೋಗದ ವಿರುದ್ಧ ಟ್ರೈಕೋಡರ್ಮವನ್ನು ಬಳಸಬಹುದು. ಹಾಗೆ ಎಣ್ಣೆಕಾಳು ಬೆಳೆಗಳಲ್ಲಿ ವಿಶೇಷವಾಗಿ ಶೇಂಗಾ, ಸಾಸಿವೆ, ಎಳ್ಳು, ಸೂರ್ಯಕಾಂತಿ ಇವುಗಳಲ್ಲಿ ಬೇರು ಕೊಳೆ ಹಾಗೂ ಕತ್ತು ಕೊಳೆ ರೋಗದ ವಿರುದ್ಧ ಇವುಗಳನ್ನು ಬಳಸಬಹುದು. ತರಕಾರಿ ಬೆಳೆಗಳಲ್ಲಿ ವಿಶೇಷವಾಗಿ ಟೊಮೆಟೊ ಬೆಳೆಯಲ್ಲಿ ಸಸಿಕೊಳೆ, ಬೇರುಕೊಳೆ ಹಾಗೂ ಸೊರಗು ರೋಗ, ಮೆಣಸಿನಕಾಯಿ ಬದನೆಯಲ್ಲಿ ಸಸಿಕೊಳೆ, ಬೇರುಕೊಳೆ ಹಾಗೂ ಸೊರಗು ರೋಗದ ವಿರುದ್ಧ ಇವುಗಳನ್ನು ಬಳಸಬಹುದು. ಎಲೆಕೋಸು ಹಾಗೂ ಆಲೂಗಡ್ಡೆ ಕೊಳೆ ರೋಗದ ವಿರುದ್ಧವೂ ಕೂಡ ಇವುಗಳನ್ನು ಬಳಸಬಹುದು. ತೋಟಗಾರಿಕಾ ಬೆಳೆಗಳಲ್ಲಿ ಕರಿಮೆಣಸಿನಲ್ಲಿ ವಿಶೇಷವಾಗಿ ಬೇರುಕೊಳೆ ರೋಗದ ವಿರುದ್ಧ ಇವುಗಳನ್ನು ಬಳಸಬಹುದು. ತೆಂಗು ಬೆಳೆಯಲ್ಲಿ ಅಣಬೆ ರೋಗ, ಅಡಿಕೆಯಲ್ಲಿ ಅಣಬೆ ರೋಗ, ಕಾಫಿಯಲ್ಲಿ ಬೇರು ರೋಗ ಇವುಗಳನ್ನು ನಿಯಂತ್ರಿಸುವುದಕ್ಕೆ ಟ್ರೈಕೋಡರ್ಮವನ್ನು ಬಳಸಬಹುದು. ಟ್ರೈಕೋಡರ್ಮವನ್ನು ಉಪಯೋಗಿಸುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಇವು ಪರಿಸರ ಸ್ನೇಹಿಯಾಗಿವೆ, ಕಡಿಮೆ ಖರ್ಚು ಹಾಗೂ ದೀರ್ಘವಾದಂತಹ ಪರಿಣಾಮ ಸಿಗ್ತದೆ. ಸಾವಯವ ಗೊಬ್ಬರದ ಜೊತೆ ಹಾಗೂ ಬೇವಿನ ಹಿಂಡಿಯ ಜೊತೆ ಇವುಗಳನ್ನು ಉಪಯೋಗಿಸಬಹುದು. ರೋಗ ನಿಯಂತ್ರಿಸುವುದರ ಜೊತೆಗೆ ಸಸ್ಯಜಂತು ಹುಳವನ್ನು ನಿಯಂತ್ರಿಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ. ರೋಗಾಣುಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡುವುದಿಲ್ಲ, ಹಸಿರು ನಾಶಕ್ಕೂ ಆಗಿರುವುದಿಲ್ಲ. ವ್ಯವಸಾಯದ ಖರ್ಚು ಕಡಿಮೆ ಮಾಡುವುದರ ಜೊತೆಗೆ ಇಳುವರಿಯನ್ನು ಮತ್ತು ನಿವ್ವಳ ಲಾಭವನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ಬೆಳೆಗಳ ಹಾಗೂ ಗಿಡಗಳ ಬೆಳವಣಿಗೆಯನ್ನು ವೃದ್ಧಿಸುತ್ತದೆ. ಗಿಡಗಳ ಹಾಗೂ ಬೆಳೆಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸಾವಯವ ವಸ್ತುಗಳ ಕಳೆಯುವಿಕೆಯಲ್ಲಿ ಕ್ರಿಯಾಶೀಲವಾಗಿರುತ್ತವೆ. ಉಪಕಾರಿ ಸೂಕ್ಷ್ಮಾಣುಗಳಿಗೆ ಇದರಿಂದ ಯಾವುದೇ ಅಪಾಯ ಇಲ್ಲ. ಬೆಳೆಯ ಎಲ್ಲ ಬೆಳವಣಿಗೆಯ ಹಂತಗಳಲ್ಲೂ ಕೂಡ ಇವುಗಳನ್ನು ಬಳಸಬಹುದು. ಬೇಗನೆ ಹಾಗೂ ಸುಲಭವಾಗಿ ಬೆಳೆಯಬಲ್ಲದು ಮತ್ತು ಹೆಚ್ಚು ಬೀಜಾಣುಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ವೈವಿಧ್ಯಮಯ ಪರಿಸರ ವೈಪರೀತ್ಯಗಳ ಸಹಿಷ್ಣುತೆಯನ್ನು ಹೊಂದಿದೆ. ಸಾವಯವ ವಸ್ತು ಇರುವಂತಹ ಮಣ್ಣಿನಲ್ಲೂ ವೃದ್ಧಿಗೊಳ್ಳುವುದರಿಂದ ಇವುಗಳ ಸಂತಾನೋತ್ಪತ್ತಿ ಕಾಪಾಡಿಕೊಂಡು ಬಹಳ ಕಾಲದವರೆಗೆ ಸಸ್ಯಗಳಿಗೆ ರೋಗ ತರುವ ಶಿಲೀಂಧ್ರವನ್ನು ನಿಯಂತ್ರಣದಲ್ಲಿಡುತ್ತದೆ. ಮೈಕೋರೈಜಾ, ಅಜೋಟೋಬ್ಯಾಕ್ಟರ್ ಹಾಗೂ ಸೊಡೊಮನಾಸ್ ಇಂತಹ ಜೈವಿಕ ಗೊಬ್ಬರಗಳ ಜೊತೆಗೆ ಹಾಗೂ ಇತರ ಜೈವಿಕ ರೋಗ ನಿಯಂತ್ರಕಗಳೊಡನೆ ಹೊಂದಿಕೊಂಡು ಬದುಕುವಂತಹ ಗುಣವಿದೆ. ಹಾಗಾಗಿ ಕೃಷಿಯಲ್ಲಿ ಟ್ರೈಕೋಡರ್ಮವನ್ನು ಯಥೇಚ್ಛವಾಗಿ ಬಳಕೆ ಮಾಡಬಹುದು. ರೈತರು ಈ ಕಡೆಗೆ ಗಮನವನ್ನು ಹರಿಸುವಂತಹದ್ದು ಒಳ್ಳೆಯದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಈಗ ಒಂದು ದೇವರ ನಾಮ. ರಚನೆ ಗೋಪಾಲದಾಸರು. ಶ್ರೀ ಮಹಾಲಕ್ಷ್ಮಿ ಮಾತೆ. ಗಾಯಕರು ನಾಗಚಂದ್ರಿಕಾ ಹಾಗೂ ಮೌನೇಶ್ ಕುಮಾರ್ ಚಾವಣಿ. ಮಹಾಲಕ್ಷ್ಮಿ ಮಾತೆ ತ್ರಿಭುವನ ಜನನಿ ಶ್ರೀ ವಿಷ್ಣು ವಾಮಾಂಕ ಸದನಿ ಶ್ರೀ ಮಹಾಲಕ್ಷ್ಮಿ ಮಾತೆ ತ್ರಿಭುವನ ಜನನಿ ಶ್ರೀ ವಿಷ್ಣು ವಾಮಾಂಕ ಸದನಿ ತಾಮರ ಸಾಸನ ವ್ಯೋಮಾಳ ಕಸುರ ಸ್ತೋಮ ವಿನುತೇ ಸೋಮ ಸಹೋದರಿ ತಾಮರ ಸಾಸನ ವ್ಯೋಮಾಳ ಕಸುರ ಸ್ತೋಮ ವಿನುತೇ ಸೋಮ ಸಹೋದರಿ ಶ್ರೀ ಮಹಾಲಕ್ಷ್ಮಿ ಮಾತೆ ತ್ರಿಭುವನ ಜನನಿ ಶ್ರೀ ವಿಷ್ಣು ವಾಮಾಂಕ ಸದನೀ